ಎಲ್ಲ ಅನುಭವಗಳನ್ನ ಹಂಚಿಕೊಳ್ಳಕ್ಕೆ ನಮ್ಮ ಜೊತೆಗಿದ್ದಾರೆ ಬಸವರಾಜ್ ಅರಳಿಮರದವರು. ಸರ್ ನಮಸ್ಕಾರ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ನೀವು ಸಿರಾಮಿಕ್ ಇಂಜಿನಿಯರ್, ಈ ಸಿರಾಮಿಕ್ ಇಂಜಿನಿಯರ್ ಅಂದ್ರೆ ಯಾವ ಕ್ಷೇತ್ರ ಸರ್? ಸಿರಾಮಿಕ್ ಇಂಜಿನಿಯರ್ ಇದೊಂದು ಮೆಟೀರಿಯಲ್ ಸೈನ್ಸ್ ಪರವಾಗಿ ಬಂದಂತ ಇಂಜಿನಿಯರಿಂಗ್. ಇದರೊಳಗೆ ಸಿರಾಮಿಕ್ಸು, ಸ್ಯಾನಿಟರಿ ವೇರು, ಸಿಮೆಂಟು, ಗ್ಲಾಸು, ಆಮೇಲೆ ಹೈ ಟೆಂಪರೇಚರ್ ಅಪ್ಲಿಕೇಶನ್ ರಿಫ್ರಾಕ್ಟರೀಸು, ಇವೆಲ್ಲ ಸಿರಾಮಿಕ್ಸ್ನಲ್ಲಿ ಬರುತ್ತೆ. ಈವನ್ ಸೂಪರ್ ಕಂಡಕ್ಟರ್ಸ್ ಕೂಡ ಸಿರಾಮಿಕ್ಸ್ನಲ್ಲಿ ಬರುತ್ತೆ. ಆಮೇಲೆ ರಾಕೆಟ್ನಲ್ಲಿ ಯೂಸ್ ಮಾಡೋ ಕೆಲವು ಹೈ ಟೆಂಪರೇಚರ್ ಸಿಲಿಕಾನ್ ಟೈಲ್ಸ್ ಅದರೆಲ್ಲ ಕೂಡ ಸಿರಾಮಿಕ್ಸ್ನಲ್ಲೇ ಬರುತ್ತೆ. ಮೆಟೀರಿಯಲ್ಸ್ ಆಕ್ಸೈಡ್ಸ್ ಆಫ್ ಮಿನರಲ್ಸ್ ವಿಚ್ ಆಸ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್ ಕಮ್ಸ್ ಅಂಡ್ರೆ ಸಿರಾಮಿಕ್ಸ್, ಇದರೊಳಗೆ ಬರುತ್ತೆ. ಇದನ್ನು ಓದ್ಬೇಕು ಅನ್ನೋದು ನಿಮ್ಗೆ ಆಸಕ್ತಿ ಹೇಗಿತ್ತು? ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ನಾನು ಇಂಜಿನಿಯರಿಂಗ್ ಸೇರಿದಾಗ ನನಗೆ ಫಸ್ಟ್ ಸಿಕ್ಕಿದ್ದು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಕೋರ್ಸು, ಅದು ಗುಲ್ಬರ್ಗ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ನಾನು ಫಸ್ಟ್ ಇಯರ್ ಸೇರ್ಕೊಂಡೆ. ಆಗ ನಮಗೆ ಒಂದು ವರ್ಷಕ್ಕೆ ಪರೀಕ್ಷೆ ಇರ್ತಿತ್ತು. ಸೊ ಒಂದು ವರ್ಷದಲ್ಲಿ ಪೂರಾ ಮುಗಿಸಿ ಪರೀಕ್ಷೆ ಬರೋದು ಮನೆಗೆ ಬಂದಾಗ ನಮ್ಮ ತಾಯಿ ಅಣ್ಣವರು ಅದೇ ಕಾಲೇಜ್ ನಲ್ಲಿ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಜಿಯಾಲಜಿ ಓದಿಸ್ತಾ ಇದ್ರು. ಅವರು ಪೇಪರ್ ಎವಾಲ್ಯೂಷನ್ ಗೆ ಹತ್ತಿರದ ಸಿಟಿಗೆ ಬಂದಾಗ ಅವ್ರು ನನಗೆ ಕೇಳಿದ್ರು, ಆ ಟೈಮ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಇಷ್ಟೊಂದು ಪ್ರಚಲಿತವಾಗಿರ್ಲಿಲ್ಲ, ಇಷ್ಟೊಂದು ಪ್ರಾಮುಖ್ಯತೆನೂ ಇರಲಿಲ್ಲ. ಸೊ ಅವರಂದ್ರು ಸಿರಾಮಿಕ್ಸ್ ಮಾಡಿದ್ರೆ ಹತ್ರದಲ್ಲೇ ಜಾಬ್ ಸಿಗುತ್ತೆ. ಜಾಬ್ ಓರಿಯೆಂಟೇಷನ್ ಮೇಲೆ ಅವ್ರು ನನಗೆ ಸಜೆಷನ್ ಮಾಡಿದ್ರು. ಆಮೇಲೆ ಇದೊಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಡಿಯಾದಲ್ಲೇ ಮೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಒಂದು ಕಲ್ಕಟ್ಟಾ ಕಾಲೇಜ್ ಆಫ್ ಸಿರಾಮಿಕ್ ಟೆಕ್ನಾಲಜಿ, ಒಂದು ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ, ಸೌತ್ ನಲ್ಲಿ ಇದೊಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈ ಸಬ್ಜೆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಜಾಬ್ ಆಪರ್ಚುನಿಟೀಸ್ ಅಥವಾ ಅದೇ ಕಾರಣಕ್ಕಾಗಿ ಅವ್ರು ನನಗೆ ಸಜೆಸ್ಟ್ ಮಾಡಿದ್ರು. ಅವ್ರ ಇಂಜಿನಿಯರಿಂಗ್ ನಲ್ಲಿ 20 ವರ್ಷ ಪಾಠ ಮಾಡಿದ್ದಾರೆ, ಅವರಿಂದ ಎಷ್ಟೋ ಸ್ಟೂಡೆಂಟ್ಸ್ ಹೊರಗೆ ಹೋಗಿದ್ದಾರೆ. ಸೊ ಅವರ ಸಜೆಷನ್ ತಗೊಂಡ್ಬಿಟ್ಟು ನಾನು ಸಿರಾಮಿಕ್ಸ್ ನಲ್ಲಿ ಇಂಟ್ರೆಸ್ಟ್ ತಗೊಂಡೆ. ನಾನಾಗಿ ಮಾಡ್ಬೇಕಂತ ಚಿಕ್ಕಂದಿಂದ ಬಯಸಿದ್ದೇನಲ್ಲ, ಜಾಬ್ ಆಪರ್ಚುನಿಟಿ ಸಿಗುತ್ತೆ ನಮ್ ಜನರಲ್ ಮೆರಿಟ್, ಪ್ರೈವೇಟ್ ನಲ್ಲಿ ಆದ್ರೂ ಸಿಗುತ್ತೆ, ಗವರ್ಮೆಂಟ್ ಆಸೈಡ್ಗಳ ಆಗಲ್ಲ ಅಂತ ಹೇಳಿ ನಾನು ಇದನ್ನ ಸಿರಾಮಿಕ್ಸ್ ನಲ್ಲಿ ತೋರಿಸಿಕೊಂಡೆ. ಸರ್ವಿಸ್ ಮಾಡಿದ್ರಿ ಸರ್ ಸಿರಾಮಿಕ್ಸ್ ಶುರು ಮಾಡಿ ನಾನು ಫೈನಲ್ ಇಯರ್ ಇದ್ದಾಗೆ ನನಗೆ ಆಲ್ರೆಡಿ 2 ಜಾಬ್ ಕೈಯಲ್ಲಿತ್ತು. ಅಷ್ಟು ಡಿಮ್ಯಾಂಡ್ ನಮ್ಮ ಸಿರಾಮಿಕ್ಸ್ ಸಬ್ಜೆಕ್ಟ್ ನಲ್ಲಿ ಆ ಟೈಮ್ ನಲ್ಲಿ ಬಂತು. ಅವಾಗ ನಾನು ಸಿರಾಮಿಕ್ಸ್ ನಲ್ಲಿ ನಾನು ತೋರಿಸಿಕೊಂಡಿದ್ದು ನನಗೇನು ನಷ್ಟ ಆಗಿಲ್ಲ. ಸೊ ಒಳ್ಳೆ ಕಂಪ್ನಿಯಲ್ಲೇ ಕೆಲಸ ಮಾಡಿದೆ, ಒಂದು ಇಂಡಿಯನ್ ಕಂಪ್ನಿಯಲ್ಲಿ ಮೊದಲು ಕೆಲಸ ಮಾಡಿದೆ, ಆ ಕಂಪ್ನಿನ ಫ್ರೆಂಚ್ ಕಂಪ್ನಿ ಆಮೇಲೆ 2008 ನಲ್ಲಿ ತಗೊಂಡ್ರು. ಸೊ ಒಟ್ಟು 30 ವರ್ಷ ನಾನು ಸಿರಾಮಿಕ್ ಇಂಜಿನಿಯರಿಂಗ್ ನಲ್ಲಿಂದ ರಿಲೇಟೆಡ್ ರಿಫ್ರಾಕ್ಟ್ ಇಂಡಸ್ಟ್ರಿ ನಲ್ಲಿ ಜಾಬ್ ಮಾಡಿದೆ. ಸೊ ಅದರಲ್ಲಿ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನನಗೆ ದೇಶದಲ್ಲಿ ಕೂಡ ಪೋಸ್ಟಿಂಗ್ ಮಾಡಿದ್ರು. ಸೊ ಮಿಡ್ಲ್ ಈಸ್ಟ್ ಆಪರೇಷನ್ ಅಲ್ಲಿ ನಮ್ದು ಒಳ್ಳೆ ಬಿಸ್ನೆಸ್ ಇತ್ತು, ಅದನ್ನ ಪ್ರಮೋಟ್ ಮಾಡ್ಲಿಕ್ಕೆ ನನಗೆ ಕುವೈತ್ ಸೌದಿ ಕೂಡ ಪೋಸ್ಟಿಂಗ್ ಮಾಡಿದ್ರು. ಸೊ 1991 ಇಂದ ಹಿಡಿದು 2013 ಆಲ್ಮೋಸ್ಟ್ 30-31 ವರ್ಷದವರೆಗೂ ನಾನು ಈ ಕಾರ್ಪೊರೇಟ್ ಲೈಫ್ ನಲ್ಲಿ ಇದ್ದೆ. ಇದಾದ್ಮೇಲೆ ನಾನು ಈ ಅಗ್ರಿಕಲ್ಚರ್ ಅಥವಾ ರೈತಪಿ ಇದ್ದ ಕೆಲಸಕ್ಕೆ ನಾನು ಈ ಕಡೆ ಬಂದಿರೋದು. ನಮ್ಮ ಅಜ್ಜವರು ಮೂಲತಃ ಹೂವಿನಡಗಲಿಯಿಂದ, ಅವರೆಲ್ಲ ರೈತ ಕೆಲಸನೇ